ಈಶ್ವರ, ಅವನಲ್ಲಿ ಐಶ್ವರ್ಯ ಮತ್ತು ವೀರ್ಯ ಅಂದ್ರೆ ನಿಗ್ರಹ ಅನುಗ್ರಹ ಶಕ್ತಿ. ಐಶ್ವರ್ಯ ಅಂದ್ರೆ ಅನುಗ್ರಹ ಶಕ್ತಿ, ವೀರ್ಯ ಅಂದ್ರೆ ನಿಗ್ರಹ ಶಕ್ತಿ. ಅದು ಭಗವಂತನಲ್ಲಿದೆ. ತಪ್ಪು ಮಾಡಿದವರನ್ನ ದುಷ್ಟರನ್ನ ನಿಗ್ರಹ ಮಾಡುವಂತಹ ವೀರ್ಯ ಅವನದ್ದು. ಆಮೇಲೆ ಭಕ್ತರನ್ನ ಎಲ್ಲರನ್ನೂ ನಿಯಂತ್ರಿಸಿ ಉದ್ಧಾರ ಮಾಡತಕ್ಕಂಥ ಇಂದ್ರಿಯ ಅವನದ್ದು. ಆಮೇಲೆ ಇಲ್ಲಿ ಇಂದ್ರಿಯ ಅಂತಂದ್ರೆ ಅವನು ಯಶಃ ತೇಜ ಬೆಳಕಿನ ಪುಂಜವಾದ ಯಶಸ್ಸು, ಬೆಳಕಿನ ಪುಂಜ ಜ್ಞಾನಾನಂದಮಯವಾದ ಬೆಳಕಿನ ಪುಂಜ. ಅಷ್ಟೇ ಒಳ್ಳೆ ಒಂದು ಸಂಶಯ ಬಂತು. ಹಾಗಾದ್ರೆ ಬೆಳಕಿನ ಪುಂಜ ಅಂದ್ರೆ ಇಲ್ಲಿ ಕೊಳೆಯಲ್ಲ ಬೆಳಕಿಗೆ, ಬೆಳಕಿನ ಪುಂಜಕ್ಕೆ ಬೆಳಕಿಗೆ ಅವಯವ ಇಲ್ಲ, ಕೈ ಕಾಲು ಕಣ್ಣು ಮೂಗುತ್ತಿರುವುದಿಲ್ಲ. ಭಗವಂತ ಬೆಳಕಿನ ಪುಂಜ. ಅದು ಎಂತ ಬೆಳಕು? ಈ ಬೆಳಕಲ್ಲ, ಜ್ಞಾನಾನಂದಮಯವಾದ ಬೆಳಕು. ಜ್ಞಾನಕ್ಕೂ ಕಣ್ಣು ಕೈಗಾಲಿಲ್ಲ, ಆನಂದಕ್ಕೂ ಕಣ್ಣು ಕೈಗಾಲಿಲ್ಲ, ಬೆಳಕಿಗೂ ಕಣ್ಣು ಕೈಗಾಲಿಲ್ಲ. ಅದನ್ನ ಭಗವಂತನಿಗೂ ಕಣ್ಣು ಕೈಗಾಲಿದ್ರೆ ಅದಕ್ಕೆ ಇಂದ್ರಿಯ ಮಾತು. ಕಣ್ಣು ಕೈಗಾಲಿದೆ ಅಪ್ಪ ಇಂದ್ರಿಯ, ಆದ್ರೆ ಇಂದ್ರಿಯ ಉಳ್ಳವರಲ್ಲ. ಇಂದ್ರಿಯ ಸ್ವರೂಪ ಅವನ ಕಣ್ಣು ಅವನ ಸ್ವರೂಪವೇ, ಅವನ ಕೈಯೋ ಅವನ ಸ್ವರೂಪ, ಅವನ ಕಾಲು ಅವನ ಸ್ವರೂಪ, ಅವನ ಇಂದ್ರಿಯ ಸ್ವರೂಪ. ಅವನು ಬೇರೆ ಅವನ ಇಂದ್ರಿಯ ಕಂದ್ರೆ ಸ್ವರೂಪಭೂತವಾದ ಇಂದ್ರಿಯಗಳು. ಆದ್ರಿಂದ ಅವನು ಎಲ್ಲವನ್ನು ನಿಯಂತ್ರಿಸಬಲ್ಲ. ಯಾಕೆಂದ್ರೆ ಎಲ್ಲವನ್ನು ನೋಡುವ, ಎಲ್ಲವನ್ನು ಕೇಳುವ, ಎಲ್ಲವನ್ನು ಮಾಡುವ, ಎಲ್ಲ ಕಡೆಗೆ ಹೋಗುವ ಎಲ್ಲ ಇಂದ್ರಿಯವೂ ಇದೆ ಅವನಿಗೆ. ಆದ್ರೆ ಇಂದ್ರಿಯ ಸ್ವರೂಪ ಹೀಗೆ ಅವನೊಂದು ಶಬ್ದ ಬೇರೆ ರೀತಿಯ ಭಗವಂತನಾದ ಒಂದು ಇದೆಲ್ಲ ವೇದವನ್ನ ಓದಿ ತಿಳಿದ ಸಂಗತಿಯ ಮುಸುಗಳಿಗೆ ಅವನ ಯಶಃ ಅವನು ಜ್ಞಾನಾನಂದ ಸ್ವರೂಪ ಅಂತ ಗೊತ್ತಾಯ್ತು. ತೇಜ ಅವನು ಬೆಳಕಿನ ಪುಂಜ ಅಂತ ಗೊತ್ತಾಯ್ತು. ಅವನು ಜ್ಞಾನಾನಂದ ಸ್ವರೂಪ ಬೆಳಕಿನ ಪುಂಜ ಆದರೂ ಅವನಿಗೆ ಜ್ಞಾನಾನಂದಮಯವಾದ ಇಂದ್ರಿಯಗಳು ಇವೆ ಅಂತ ಗೊತ್ತಾಯ್ತು. ಆ ಇಂದ್ರಿಯಗಳು ಬೇರೆ, ಅವನು ಬೇರೆ ಅಲ್ಲ ಅಂತ ಗೊತ್ತಾಯ್ತು. ಆದ್ರಿಂದಲೇ ಅವನು ಸರ್ವೇಂದ್ರಿಯ ಪೂರ್ಣ, ಸರ್ವ ಸಮರ್ಥ, ಎಲ್ಲವನ್ನು ನಿಯಂತ್ರಿಸುವ ಸರ್ವೇಶ್ವರ ಅಂತ ಗೊತ್ತಾಯ್ತು. ಆಮೇಲೆ ಅಷ್ಟೇ ಅಲ್ಲ, ಎಲ್ಲವನ್ನು ನಿಯಂತ್ರಿಸುವನಾದ್ರಿಂದ ದುಷ್ಟರನ್ನು ನಿಗ್ರಹ ಮಾಡತಕ್ಕಂತಹ ವೀರ್ಯವೂ ಅವನಲ್ಲಿದೆ ಎಂಬುದು ಗೊತ್ತಾಯ್ತು. ಆಮೇಲೆ ಅನ್ನಾದ್ಯಂ, ಆದ್ದರಿಂದಲೇ ಈ ಇಡೀ ವಿಶ್ವಕ್ಕೆ ಅವನು ಉಪಜೀವಿಯ. ಇಡೀ ವಿಶ್ವ ಅವನನ್ನ ಆಶ್ರಯಿಸಿದೆ, ಸರ್ವರನ್ನು ಪಾಲಿಸತಕ್ಕಂಥ ಶಕ್ತಿ ಅನ್ನಾದ್ಯ ಅಂದ್ರೆ ಎಲ್ಲರಿಗೂ ಅನ್ನ ಅಂತಂದ್ರೆ ಅದ್ಯತೆ ಅತ್ಯಜಭೂತಾನಿ ತಸ್ಮಾದನ್ನ ಮುಂತದುಚ್ಚದೆ. ಈ ಜಗತ್ತು ಅನ್ನ, ಅವನು ಜಗತ್ತು ಅವನಿಗೆ ಆದ್ಯ. ಆದ್ಯ ಅಂದ್ರೆ ತಿನ್ನುವ ವಸ್ತು. ಈ ಇಡೀ ವಿಶ್ವವೆಂಬ ಅನ್ನ ಯಾರಿಗೆ ಆದ್ಯವೋ ಆಹಾರವೋ ಅವನು ಅನ್ನಾದ್ಯ. ಕೊನೆಗೆ ಎಲ್ಲವನ್ನು ಪಾಲಿಸುವವ, ನಿಗ್ರಹ ಅನುಗ್ರಹ ಮಾಡಿ ಕೊನೆಗೆ ಎಲ್ಲವನ್ನೂ ಸಂಹಾರ ಮಾಡತಕ್ಕಂಥ ಶಕ್ತಿ ಇಡೀ ವಿಶ್ವ ಎಂಬ ಅನ್ನವನ್ನ ಅರಿತ. ಯಸ್ಯ ಬ್ರಹ್ಮಜ ಕ್ಷತ್ರಜ್ಞ ಉಭಯ ಭವತ ಭೂಧನ. ಇಡೀ ಜಗತ್ತಿನಲ್ಲಿ ಇರತಕ್ಕಂಥ ಜೀವಜಾತ ಅವರಿಗೆ ಒಂದು ತುತ್ತು ಅನ್ನ. ಆ ಅನ್ನವನ್ನು ಆದ್ಯ ಅನ್ನವೇ ಅವರಿಗೆ ಆದ್ಯ. ಆದ್ಯ ಅಂದ್ರೆ ಮೊದಲನೇ ಅವನು ಕರ್ತನ. ಆದ್ಯಂ ಅಂದ್ರೆ ಅದರೀಯಂತ ಆಹಾರ. ಇಡೀ ಅವನ ಅದರೀಯವಾಗಿರುತ್ತದೆ. ಇಡೀ ವಿಶ್ವವೇ ಯಾರಿಗೆ ಒಂದು ತುತ್ತು ಅನ್ನ? ಪ್ರಳಯ ಕಾಲದಲ್ಲಿ ಅವನು ಅನ್ನಾದ್ಯ. ಅಷ್ಟೇ ಅಲ್ಲ, ಅದ್ಯತೆ ಇದೆ ಆದ್ಯ ಅಂದ್ರೆ ತಿನ್ನುವುದು ಅಂತ ಒಂದರ್ಥ. ಇನ್ನೊಂದರ್ಥ ಅವನು ಆದ್ಯ ಅಂದ್ರೆ ಅವನನ್ನ ತಿಂದು ಇವನು ಬದುಕುವುದು, ತಿಂದು ಬದುಕುವುದು, ಒಂದು ತಿಂದು ಬರುವುದು ಒಂದೇ ಅಲ್ಲ. ಸಂಸ್ಕೃತ ಬದುಕಿ ಒಂದು ಅರ್ಥ ಇದೆ. ನಾವು ಅನ್ನವನ್ನು ತಿಂದು ಬದುಕುತ್ತೇವೆ ಅಂದ್ರೆ ಅರ್ಥ ಏನು? ಅನ್ನದಿಂದ ಅನ್ನವನ್ನು ಆಶ್ರಯಿಸಿಕೊಂಡು ಬದುಕುತ್ತೇವೆ. ಅನ್ನ ಇಲ್ಲದೆ ಬದುಕು ಇಲ್ಲ. ತಿನ್ನುವುದು ಬಿಟ್ಟುಬಿಟ್ರೆ, ಹಲ್ಲಿನಲ್ಲಿ ಜಗಿಯುವುದು ಒಂದು ವಿಷಯ ಬಿಟ್ರೆ, ಅನ್ನವನ್ನು ತಿಂದು ಬದುಕುವುದು ಅಂದ್ರೆ ನಾವು ಅನ್ನವನ್ನು ಉಪಜೀವನ ಮಾಡಿಕೊಂಡಿದ್ದೇವೆ. ಅನ್ನ ಇಲ್ಲದೆ ಬದುಕು ಇಲ್ಲ. ಹಾಗೆ ನಮಗೆ ಅವನು ಆದ್ಯ ಅಂದ್ರೆ ಏನು? ಅವನು ಅವನನ್ನ ಅವಲಂಬಿಸಿ ಅವನನ್ನು ಉಪಜೀವಿಸಿಕೊಂಡು ನಾವು ಬದುಕುತ್ತಾ ಇದ್ದೇವೆ. ವಿ ಆರ್ ಡಿಪೆಂಡೆಂಟ್ ಆನ್ ಹಿಮ್. ಇಡೀ ವಿಶ್ವಕ್ಕೆ ಅಂತ ಅಂದಾಗ ಇಡೀ ವಿಶ್ವದ ಡಿಸ್ಟ್ರಾಯರ್ ಅವನು, ಮತ್ತೆ ಇಡೀ ವಿಶ್ವಕ್ಕೆ ಉಪಜೀವಿಯ. ಅವನನ್ನ ಅವಲಂಬಿಸಿಕೊಂಡ್ರೆ ಅವನು ಇಂಡಿಪೆಂಡೆಂಟ್, ನಾವು ಅವನ ಡಿಪೆಂಡೆಂಟ್. ಸರ್ವವನ್ನು ಕೂಡ ರಕ್ಷಣೆ ಮಾಡತಕ್ಕಂಥ ಶಕ್ತಿ. ಆದ್ದರಿಂದ ಅನ್ನಾದ್ಯಂ ಅಂಥಾರ ಸಹ ಬಲಗುಂಪನಾದ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ. ನೋಡಿ, ಐಶ್ವರ್ಯ ಇಲ್ಲಿ ಇಂದ್ರಿಯ ಬಂದ್ರೆ ಹೇಳಿದ್ರು, ವೀರ್ಯ ಒಂದು ವೀರ ಶಬ್ದ ಹೇಳಿದ್ರು, ಯಶಃ ಯಶಃ ಅಂತ ಹೇಳಿದ್ರು, ಶ್ರೀಯ ಶ್ರೀಯನ್ನು ತೇಜ ಅಂತ ಹೇಳಿದ್ರು. ಆಮೇಲೆ ಜ್ಞಾನ ವೈರಾಗ್ಯ ಮಧು ಮತ್ತೆ ಯಶ ಅನ್ನುವ ಶಬ್ದ ಎಂದು ಬಂತು. ಏನು ಷಡ್ಗುಣಗಳ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರಿಯ ಜ್ಞಾನ ವೈರಾಗ್ಯ ಯೋಶ್ಚೈವ ವೈರಾಗ್ಯ ಅಂತಂದ್ರೆ ಇದು ಎಷ್ಟೇನು ನಿರ್ಲಿಪ್ತ ಅದೇ ಬಲ ದೊಡ್ಡ ಬಲ ಯಾವುದು ಎಲ್ಲಕ್ಕಿಂತ ದೊಡ್ಡ ಬಲ ವೈರಾಗ್ಯದ ಬಲ ಅಟ್ಯಾಚ್ಮೆಂಟ್ ಬಂತು ಪುರುಷ ದುರ್ಬಲ ಯಾಕೆಂದ್ರೆ ಅವ್ರು ಯಾವ್ದನ್ನು ಪ್ರೀತಿಸಲಾದ್ರೂ ಮುಂದೆ ದುರ್ಬಲ ಆಗಿಬಿಡ್ತಾರೆ ಗಟ್ಟಿ ನಿಲ್ಲಕ್ಕೆ ಆಗ್ಬಿಡುತ್ತೆ ಆದ್ರಿಂದ ದೊಡ್ಡ ಬಲ ರಸ ಯಾವುದು ಸಾರ ವೈರಾಗ್ಯ ಜ್ಞಾನ ಷಡ್ಗುಣ ಆದರೆ ಹೀಗೆ ಭಗವಂತನ ಷಡ್ಗುಣಗಳು ಬಂದಿದೆ ಗಾಯತ್ರಿಯಲ್ಲಿ ಹೇಳಿರತಕ್ಕಂತಹ ಉಪಾಸನೆ ಬಂದಿದೆ ಇದೆಲ್ಲವೂ ಕೂಡ ಋಗ್ವೇದದಲ್ಲಿ ಮಂತ್ರ ಋಗ್ವೇದವೆಂಬ ಹೂವಿನ ತೋಟದಲ್ಲಿ ಋಗ್ವೇದದ ಮಂತ್ರಗಳೆಂಬ ಹೂವನ್ನು ಹೆಕ್ಕಿ ಅವರು ವಾಸುದೇವರು ಹೂವನ್ನು ಮುಸುಗಳು ಮೊದಲೇ ಮಾಡುವಾಗ ಕಂಡುಕೊಂಡ ಗುಣಗಳು ಯಶಃ ತೇಜ ಇಂದ್ರಿಯಂ ವೀರ್ಯಂ ಅನ್ನಾದ್ಯ ಪ್ರಸಾದ ಇಂಥ ಭಗವಂತನ ಸ್ವರೂಪ ಅಂತಕ್ಕಂಥ ಚೇರುವ ಜಾಯತ ಅವರ ಅನುಮಾನಗಳು ಆ ಹೂವನ್ನು ಪಡೆದಾಗ ಹೂವನ್ನು ಹೆಕ್ಕಿ ತೆಗೆದಾಗ ಅದರ ರಸ ಸಿಕ್ಕಿತು ಅದು ಏನ್ ಮಾಡಿತು ಅದು ವ್ಯಕ್ಷರದ್ದು ಅದು ಏನು ಜೇನು ಅರಿದು ಶುರುವಾಯಿತು ಆ ರಸ ವ್ಯಕ್ಷರದ್ದು ಅದು ಕ್ಷರಣಾದರೆ ಸತತ ಗತಿ ಅದು ಮಳೆ ಸುರಿದ ಹಾಗೆ ಜೇನು ಸುರಿದ ಕತ್ತಿತಂತೆ ಆ ಹೂವಿನಿಂದ ಅವರು ಹೂವಿನ ರಸ ಇರಲಿಕ್ಕೆ ತೊಡಗಿದ್ದೆ ಅದು ರಸ ಬಿಡಲಿ ಶುರು ಮಾಡಿತು ಅದು ಪೆರೆನಿಯಲ್ ಸೋರ್ಸ್ ಏನ್ ರಸ ಹರಿತಾನೆ ಇದೆ ಎಷ್ಟು ಪಾನ ಮಾಡಿದ್ರು ಏನಷ್ಟು ರಸ ಕರೆಸಿತು ಭಗವಂತನು ತಂದು ವ್ಯಕ್ಷರ ಅವರು ಬಯಸಿದ ಅಭಿಷ್ಟಗಳನ್ನ ಮೋಕ್ಷಾದಿ ಪುರುಷಾರ್ಥಗಳನ್ನು ಸುರಿಸಿದ ಅವರ ಕಡೆಗೆ ಅಭಿಷ್ಟವನ್ನು ಹರಿಸಿದ ಅಂಥ ವೇದ ಪ್ರತಿಪಾದ್ಯವಾದ ವಾಸುದೇವ ರೂಪ ತದಾದಿತ್ಯಂ ಅಭಿದೋಶ್ರಯನ್ ಅದು ಸೂರ್ಯನ ಮಂಡಲದ ಸುತ್ತ ಸೇರಿಕೊಂಡಿತು ಎಲ್ಲಿ ಪೂರ್ವನಾಡಿ ಅಂತ ಹೇಳಿದ್ದು ಪೂರ್ವ ದಿಕ್ಕಿನಲ್ಲಿ ಇರತಕ್ಕಂಥ ಕಿರಣಗಳೇನಿವೆ ಅಲ್ಲಿ ಮುಂದಿನ ವಾಸುದೇವ ರೂಪ ಸಂದಿಗ್ಧ ಯಾವುದದು ನಮಗೆ ಕಾಣುತ್ತಾ ಓಹೋ ಕಂಡುಬಿಟ್ಟು ಆದ್ರೆ ಕಾಣುತ್ತೆ ಏನದು ತದ್ವಾ ಏತದ್ಯದೇನ ರಾಜಿತ್ಯಸ್ಯ ರೋಹಿತಂ ರೂಪಂ ಸೂರ್ಯನ ಕಿರಣಗಳಲ್ಲಿ ಬೇರೆ ಬೇರೆ ಬಣ್ಣಗಳಿವೆ ಶಾಲೆಗೆ ಹೇಳಿಕೊಡುತ್ತದೆ ಸೆವೆನ್ ಕಲರ್ಸ್ ಸ್ಪೆಕ್ಟ್ರಮ್ನಲ್ಲಿ ವಿದ್ಯೋರ್ಜನೆ ತದೇತದ ಆದಿತ್ಯಸ್ಯ ರೋಹಿತಂ ರೂಪಂ ಸೂರ್ಯನಲ್ಲಿ ಇರತಕ್ಕಂಥ ಬಣ್ಣಗಳಲ್ಲಿ ಕೆಂಪು ಬಣ್ಣದ ಆಸ್ಪೆಕ್ಟ್ ಉಂಟಲ್ವ ಅದು ವಸುದೇವನು ವಸುದೇವನಲ್ಲಿ ಸನ್ನಿಹಿತರಾದ್ರಿಂದ ಸೂರ್ಯನಲ್ಲಿ ಕೆಂಪು ರೆಡ್ ಇದನ್ನು ಆದಿತ್ಯಸ್ಯ ರೋಹಿತಂ ರೂಪಂ ಸೂರ್ಯನಲ್ಲಿ ಐದು ಬಣ್ಣಗಳನ್ನು ಹೇಳ್ತಾರೆ ಏಳು ಬಣ್ಣಗಳ ಅಂತ ಹೇಳೋದಿಲ್ಲ ಐದು ಬಣ್ಣಗಳಂತ ಹೇಳ್ತಾರೆ ಮೂಲಭೂತವಾಗಿ ನಾಲ್ಕೇ ಬಣ್ಣ ಅಂತ ಶಾಸ್ತ್ರಕಾರ ಹೇಳ್ತಾರೆ ಏಳು ಬಣ್ಣ ಅಂತ ಹೇಳೋದಿಲ್ಲ ಅದು ಬೇರೆ ವಿಷಯ ಬಿಡೋಣ ಉಪಾಸನೆ ಸಂಬಂಧಪಟ್ಟು ಈ ಐದು ಬಣ್ಣಗಳಲ್ಲಿ ಕೆಂಪು ಸೂರ್ಯನಲ್ಲಿ ಇರತಕ್ಕಂಥ ರೆಡ್ ಆಸ್ಪೆಕ್ಟ್ ಇದ್ರೆ ಅದು ವಾಸುದೇವನಿಗೆ ಸಂಬಂಧಪಟ್ಟ ಬಣ್ಣ ವಾಸುದೇವ ಅಲ್ಲಿ ಸೇರಿಕೊಂಡದ್ರಿಂದ ಕೆಂಪು ಬಣ್ಣದ್ರಿಂದ ಋಗ್ವೇದದಿಂದ ಪ್ರತಿಪಾದ್ಯನಾದ ವಾಸುದೇವನ ಮುಖವಾದ ರಕ್ತವರ್ಣನಾದ ಭಗವಂತನನ್ನು ಸೂರ್ಯನ ಪೂರ್ವ ನಾಡಿನಲ್ಲಿ ಪೂರ್ವ ರಶ್ಮಿಗಳಲ್ಲಿ ಉಪಾಸನೆ ಮಾಡಿದರು ಬಸುಗಳು ಆದ್ದರಿಂದಲೇ ಅವರಿಗೆ ಸುಪದವೇ ಸಿಕ್ಕಿತು ಹೀಗೆ ಉಪಾಸನೆ ಮಾಡಿದ್ರಿಂದ ಅವರು ಬಸುಗಳಾದರು ಆದ್ರಿಂದ ಬ್ರಹ್ಮಸೂತ್ರದ ಪ್ರಶ್ನೆ ಬಂದರು ಇವಾಗ ಅವರು ಬಸುಗಳಾದಂತೂ ಇದನ್ನು ಉಪಾಸನೆ ಮಾಡಿ ಉಪಾಸನೆ ಮಾಡಿ ಆಗಿ ಬಸು ಪದವಿ ಬಂದಾಯ್ತು ಮತ್ತೆ ಯಾಕೆ ಉಪಾಸನೆ ಮಾಡಿ ಇವಾಗ ಹಸಿವಾಗಿದೆ ಅಡಿಗೆ ಮಾಡಿ ಆಯ್ತು ಊಟ ಮಾಡಿ ಆಯ್ತು ಮತ್ತೆ ಪುನಃ ಯಾಕೆ ಅಡಿಗೆ ಮಾಡಬೇಕು ಊಟ ಆದ್ಮೇಲೆ ಮತ್ತೆ ಹಸಿವಾಗಿರುತ್ತ ಅವರಿಗೆ ಏನಕ್ಕೆ ಉಪಾಸನೆ ಮಾಡಿದ್ರು ಅವರು ಬಸು ಪದವಿ ಬರಬೇಕು ಅಂತ ಈ ವಿದ್ಯೆಯನ್ನು ಉಪಾಸನೆ ಮಾಡಿದ್ರು ಈ ರೀತಿ ವಾಸುದೇವರು ಒಂದು ಉಪಾಸನೆ ಮಾಡಿ ಅವರು ಬಸು ಪದವಿ ಬಂತು ಮತ್ತೆ ಪುನಃ ಅವರು ಬಸು ವಿದ್ಯೆ ಉಪಾಸನೆ ಮಾಡೋ ಪ್ರಶ್ನೆ ಅಂತ ದೇವತೆಗಳು ಬಸು ವಿದ್ಯೆಯನ್ನು ಉಪಾಸನೆ ಮಾಡಿ ಮಧು ವಿದ್ಯೆಯನ್ನು ಉಪಾಸನೆ ಮಾಡಿ ದೇವತೆಗಳಾದದ್ರಿಂದ ದೇವತೆಗಳಾದ ಮೇಲೆ ಅವರು ಮಧು ವಿದ್ಯೆಯನ್ನು ಉಪಾಸವಾಗಿಲ್ಲ ಅನ್ನೋ ಪ್ರಶ್ನೆ ಮಾಡಿ ನಮಗೆ ಯಾವುದೋ ಒಂದು ಡೆಸ್ಟಿನೇಷನ್ ತಲುಪುವುದಕ್ಕೋಸ್ಕರ ನಾವು ಮಾಡಬೇಕು ನಾವು ಇಲ್ಲಿಂದ ಮಹಾನಂದಿಗೆ ಹೋಗ್ಬೇಕು ಸರಿ ನಡ್ಕೊಂಡು ಹೊರಟು 22 ಕಿಲೋಮೀಟರ್ ಹೋದೆವು ಮಹಾನಂದಿ ಬಂದು ಮತ್ತೆ ಮುಂದಡ್ಕೊಂಡು ಹೋದ್ರೆ ಇರಬೇಕು ಮತ್ತೆ ನಡೆಯುವ ದಾರಿದ್ರೆ ಯಾವ ಗುರಿಗೋಸ್ಕರ ಏನು ಪ್ರಕ್ರಿಯೆಯು ಆ ಗುರಿ ತಲುಪಿದ ಮೇಲೆ ಆ ಕ್ರಿಯೆ ಅರ್ಥ ಇಲ್ಲ ಹಾಗೆ ಬಸ್ಸು ಪದವಿ ಸಿಕ್ಕಿ ಆದ್ಮೇಲೆ ಅವರು ಮತ್ತೆ ಯಾಕೆ ಒಂದು ವಿದ್ಯೆ ಉಪಾಸನೆ ಆದ್ರಿಂದ ದೇವತೆಗಳಿಗೆ ಒಂದು ವಿದ್ಯೆಯ ಉಪಾಸನೆ ಇಲ್ಲ ಮಧುರಾದಿಷು ಅಸಂಭ್ರಮಾದ ಅಧಿಕಾರ ವಿಧಿ ಮಧು ಮುಂತಾದಂತಹ ಉಪಾಸನೆಗಳಲ್ಲಿ ದೇವತೆಗಳಿಗೆ ಉಪಾಸನೆ ಮಾಡುವ ಸಾಧ್ಯತೆ ಇಲ್ಲ ಯಾಕಂದ್ರೆ ಅದರಿಂದ ಏನು ಫಲವಾದರೂ ಪಡೆದಾಗಿದೆ ಅದರಿಂದ ದೇವತೆಗಳಿಗೆ ಒಂದು ವಿದ್ಯೆಯಲ್ಲಿ ಅಧಿಕಾರ ಇಲ್ಲ ಅಂತ ಜೈವಿನಿ ಹೇಳುತ್ತಾರೆ ಅಂತ ತನ್ನ ಶಿಷ್ಯನ ಮತವನ್ನ ಪ್ರೀತಿಯಿಂದ ಕೂಟ ಮಾಡಿ ಭಾವಂತ ಬಾದರಾಯಣ ಅಧಿಕಾರ ಇದೆಯಪ್ಪ ದೇವತೆಗಳಿಗೂ ಇದೆ ಯಾಕೆಂದ್ರೆ ಹೊಸ ಪದವಿ ಸಿಕ್ಕಿದ ಮೇಲೂ ಕೂಡ ಈಗ ಒಂದು ಯಜ್ಞ ಇದೆ ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋಯೇ ಜೈತ ಸ್ವರ್ಗ ಬೇಕು ಅಂತ ಜ್ಯೋತಿಷ್ಠೋಮ ಯಾರು ಮಾಡಬೇಕು ಸ್ವರ್ಗ ಬೇಕಾದವರು ಮಾತ್ರ ಮಾಡೋದಲ್ಲ ಮತ್ತೆ 65 ಯಾವುದನ್ನು ಮಾಡಬಹುದು ಜ್ಯೋತಿಷ್ಠ ಹೇಳಿದ್ದಲ್ಲ ನೀವು ಮತ್ತೆ ಬಂತು ವ್ಯಾಸರೇ ಅಂದ್ರೆ ಭಾವಂತು ಬಾದರಾಯಣ ಅಧಿಕಾರ ಇದೆ ಅಂತ ವೇದ ವ್ಯಾಸ ಹೇಳ್ತಾರೆ ಅಂತ ಮತ್ತೆ ಸೂತ್ರ ಉಂಟಲ್ಲ ಅಂತ ತಮಾಷೆ ಮಾಡಿ ಅಂದ್ರೆ ಈ ಪರಿಹಾಸ್ಯ ಅದು ಉತ್ತರ ಅಷ್ಟೇ ತಮಾಷೆ ಕೊಟ್ಟಿದ್ದೆವು ಅಧಿಕಾರ ಇಲ್ಲ ಅಂತ ಹೇಳಿದ್ರು ಯಾರು ಜೇಬಿನಿ ಅದನ್ನು ವೇದವ್ಯಾಸ ಒಪ್ಪಲಿಲ್ಲ ಭಾವಂತು ಬಾದರಾಯಣ ಅಂತ ಅಧಿಕಾರ ಇದೆ ಅಂತ ವ್ಯಾಸರು ಹೇಳ್ತಾರೆ ಅಂತ ಅದ್ಭುತ ಹೇಳ್ತಾರೆ ಅಂತ ವ್ಯಾಸ ಮತ ಪ್ರಕಾರ ಅಧಿಕಾರ ಇದೆ ಜೇಬಿನಿ ಏನಾದ್ರೂ ಏನು ಅಂತ ಉತ್ತರ ಕೊಟ್ಟು ಅದು ಎರಡೂ ವಿರೋಧಕ್ಕೂ ಸಂಬಂಧದ ನಿಜವಾದ ಅರ್ಥ ಅಲ್ಲ ಹೀಗೆ ಒಂದು ವೇಳೆ ಅದೇ ಅರ್ಥ ಆದರೂ ಕೂಡ ಜೇಬಿನಿ ಮಧ್ವರು ಕೂಡ ಮಹಿದೇವರಾದ್ರಿಂದ ಅವರು ಈ ಎಲ್ಲಾ ಉಪಾಸನೆಯಿಂದ ಎತ್ತರಕ್ಕೂ ಅರ್ಥ ಅವ್ರು ಮಾಡಬೇಕಾಗಿಲ್ಲ ಅಂತ ಪೂರ್ವಕ್ಷ ಮಾಡ್ಬೋದಷ್ಟೇ ಅವ್ರಿಗೆ ನೀವು ಮಾಡ್ತಾರೆ ಸರಿ ಒಂದು ಉಪಾಸನೆ ಆಯ್ತು ವಾಸುದೇವ ರೂಪದ ಉಪಾಸನೆ ದ್ವೈರದಿಂದ ಹೊಸುಗಳು ಹೊಸುಗಳು ಒಂದು ಎಂಟು ಮಂದಿ ಆ ಹೊಸುಗಳು ಎಂಟು ಮಂದಿ ಅದರಲ್ಲಿ ಪ್ರಧಾನರಾದ ಮಾಹಿತಿ ಇದೆಲ್ಲ ನಾವು ನಿನ್ನೆ ನೋಡಿದ್ದೇವೆ ಅಗ್ನಮೋದ್ರೆ ಪ್ರತಿವೀಕ್ಷಿತೆ ಲೋಕಕ್ಷಿತೆ ಲೋಕಂ ಯಜಮಾನಾಯ ವಿದ್ದ ಯಜಮಾನಸ್ಯ ಲೋಕ ಏತಾನ್ಯಂತ ಯಜಮಾನ ಪರಸ್ತಾದಾಯಣ ಸ್ವಾಹಜಯ ಪರಿಹರಂತ ಮಂತ್ರ ಹೇಳಿ ಅಗ್ನಿ ಮೊದಲು ಹೊಸುಗಳಲ್ಲಿ ಪ್ರಧಾನರಾದ ಮಾಹಿತಿ ಆ ಅಗ್ನಿಯನ್ನು ಮುಂದಿಟ್ಟುಕೊಂಡು ಹೊಸು ಉಪಾಸನೆ ಅವರಿಗೆ ಆ ಉಪಾಸನೆ ಲೀನ ರೂಪವಿದೆ ಪ್ರತಿಯೊಂದನ್ನು ಮುಖಂಡ ಇದ್ದಾರೆ ಅವರು ಅಗ್ನಿಯನ್ನು ಮುಂದಿಟ್ಟುಕೊಂಡು ಉಪಾಸನೆ ಅವರ ಗುಂಪಿನಲ್ಲೇ ಒಬ್ಬಲಿದ್ದರು ಹೊರಗಿನವರಲ್ಲ ಗುಂಪಿನಲ್ಲಿ ಎಂಟು ಜನರಲ್ಲಿ ಪ್ರಧಾನರಾದ ಮಾಹಿತಿ ಯಾಕಂದ್ರೆ ಈ ಉಳಿದ ಏಳು ಮಂದಿ ಹದಿನೆಂಟನೇ ಕಕ್ಷೆಯಲ್ಲಿ ಇದ್ದರು ಅಗ್ನಿ ಹದಿನೈದನೇ ಕಕ್ಷೆ ಎರಡು ಬೆಟ್ಟ ಮೇಲೆ ಇದ್ದರು ಹದಿನೇಳು ಹದಿನಾರು ಹದಿನೈದು ಮೂಟೆ ಬೆಟ್ಟ ಹದಿನೈದನೇ ಕಕ್ಷೆಯಲ್ಲಿ ಇರತಕ್ಕಂತಹ ಅಗ್ನಿ ಅವನನ್ನು ಮುಂದಿಟ್ಟುಕೊಂಡು ಉಪಾಸನೆ ಮಾಡ್ತಾರೆ ಆಮೇಲೆ ಅದಾಯ್ತು ಒಂದು ಉಪಾಸನೆ ಒಂದು ವಿದ್ಯುತ್ ಈಗ ಆಕಾಶ ಅನ್ನುವ ಜೇನಿನ ಗೂಡಿನಲ್ಲಿ ಪೂರ್ವ ದಿಕ್ಕಿನಲ್ಲಿ ಇರತಕ್ಕಂತಹ ಸೂರ್ಯಕಿರಣಗಳು ಅದರಲ್ಲಿ ವಾಸುದೇವರು ಆ ಕಿರಣಗಳಲ್ಲಿ ಇರತಕ್ಕಂಥ ಮಧು ಅದು ವಾಸುದೇವ ರೂಪ ಅದಕ್ಕೆ ಸಂಬಂಧಪಟ್ಟಂತಹ ಸೂರ್ಯನ ಬಣ್ಣ ಕೆಂಪು ಅಂತ ಇನ್ನು ಉಳಿದವರು ಯಾರು ರುದ್ರರಿದ್ದಾರೆ ಯಾರಿಗೆ ಮಧ್ಯಾಹ್ನದಲ್ಲಿ ಸವರ ಹೊಸಗಳಾಯ್ತ ಮಧ್ಯಾಹ್ನ ಸವರಕ್ಕೆ ರುದ್ರರು ಅವರ ಹನ್ನೊಂದು ಮಂದಿ ಇದ್ದಾರೆ ರೈವತ ಪೂಜಾ ಭವ ಭೀಮ ವಾಮದೇವ ಉಗ್ರ ವೃಷಾಪತಿ ವಿಜಯ ಕುಮಾರ್ ಐದಪುತ್ರಿ ವಿರೂಪಾಕ್ಷ ಹತ್ತು ಜನ ಪ್ರಸು ಮಹಾದೇವ ರುದ್ರದೇವ ಈ ಹತ್ತು ಮಂದಿ ಹದಿನೆಂಟನೇ ಕಕ್ಷೆಯಲ್ಲಿದ್ದಾರೆ ಅವರು ರುದ್ರದೇವರು ಬಹಳ ಮೇಲೆ ಇದ್ದಾರೆ ಬ್ರಹ್ಮವಾಯುಗಳು ಸರಸ್ವತಿ ಭಾರತೀಯರಾದ ಮೇಲೆ ನಾರಾಯಣನ ಲಕ್ಷ್ಮಿ ಬ್ರಹ್ಮವಾಯುಗಳು ಸರಸ್ವತಿ ಭಾರತೀಯ ನಾಲ್ಕು ವಿದ್ಯೆ ಬೆಟ್ಟದಿಂದ ಹದಿನೆಂಟನೇ ಬೆಟ್ಟದಿದ್ರೆ ಇವರಲ್ಲೇ ಒಬ್ಬ ಮುಖಂಡ ಇದ್ದಾರೆ ಅಂದ್ರೆ ಇವರಿಗೆ ಒಬ್ಬ ಮತ್ತೊಬ್ಬ ಮುಖಂಡ ಇದ್ದಾರೆ ಈ ರುದ್ರನಿಗೆ ಅದಕ್ಕೆ ಒಂದು ಕಾರಣ ಇದೆ ಪಂಚ ಪ್ರಾಣದಿಂದ ದಶವಿಧ ಪ್ರಾಣ ಪ್ರಾಣಾಪಾನ ಜ್ಞಾನ ಉದಾನ ಹದಿನೆಂಟನೇ ಕಕ್ಷೆಯಲ್ಲಿ ಬರತಕ್ಕಂತಹ ಮರುತ್ತುಗಳಲ್ಲಿ ಪ್ರಾಣಾಪಾನ ಜ್ಞಾನ ಉದಾನ ಸಮಾನ ನಾಗ ಧೂಮ ಕರ್ಕಲ ದೇವದತ್ತ ಧನಂಜಯ ಹತ್ತು ಮಂದಿ ಅಧ್ಯಾತ್ಮ ಪ್ರಾಣ ನಮ್ಮ ದೇಹದೊಳಗೆ ಕೆಲಸ ಮಾಡುತ್ತಂತಹ ಪ್ರಾಣ ಈ ಹತ್ತು ಮಂದಿ ರುದ್ರಪುತ್ರರು ಅವರು ರುದ್ರನಿಂದ ಅವರಿದ್ದಾರೆ ಈ ಏಕಾದ ಹತ್ತು ಮಂದಿ ರುದ್ರರಿದ್ದಾರಲ್ಲ ಹತ್ತು ಮಂದಿ ರುದ್ರರಲ್ಲಿ ಹತ್ತು ಮಂದಿ ಪ್ರಾರಾಭಿಷಿ ಅವಾಗ್ರಂಥ ಜೈಕವಾದರು ಇರುಮಂದಿ ಇವರೆಲ್ಲ ವಾಯುದೇವರಾಮಿ ಹತ್ತು ಮಂದಿ ವಾಯುಗಳಾಮೇಶಿ ಅವರು ರುದ್ರಪುತ್ರತ್ವೇನ ಜನನೇ ಇದೆ ಅವರಿಗೆ ವಾಯುಪುತ್ರತ್ವೇನ ಜನನೇ ಇದೆ ಅದರಿಂದ ವಾಯುದೇವರಿಗೂ ರುದ್ರನಿಗೆ ವಾಯುದೇವರಿಗೂ ರುದ್ರಾಭ್ಯಾಸ ಅದರಿಂದ ರುದ್ರರು ಎಷ್ಟು ಮಂದಿ ಆದರೂ ಗೊತ್ತಾ ಈಗ ಒಂದು ತಮಾಷೆ ಅಂದ್ರೆ ಆ ನಿಟ್ಟಿನಲ್ಲಿ ಒಂದು ಮೈನಸ್ ಆಗುತ್ತೆ ರುದ್ರಲ್ಲಿ ಒಂದು ಮಾಸ ಆಗುತ್ತೆ ಹನ್ನೊಂದು ಮಂದಿ ರುದ್ರರು ಆದರೆ ವಾಯುದೇವರನ್ನು ಸೇರಿಸಿಕೊಂಡು ಅವರ ಜೊತೆಗೆ ರುದ್ರ ವಾಯುದೇವರ ಸಹಾಯದಿಂದಲೇ ಉಪವಾಸ ಮಾಡುವುದರಿಂದ ವಾಯುದೇವರು ರುದ್ರನ ಮಧ್ಯಾಹ್ನ ಸಮಯದಲ್ಲಿ ವಾಯುದೇವರು ಮುಂದಿಟ್ಟುಕೊಂಡು ರುದ್ರದೇವರು ಉಪವಾಸರು ಅಂದ ಏಕಾದಶಿ ರುದ್ರನು ಪ್ರಸನ್ನ ಜನ ಅಲ್ಲಿ ದ್ವಾದಶ ಆದಿತ್ಯರಿದ್ದಾರೆ ದ್ವಾದಶ ಆದಿತ್ಯರಲ್ಲಿ ವಿಷ್ಣು ಉಪವಾಸನ ಇದ್ದರು ಅಲ್ಲಿ ಹನ್ನೊಂದು ಇಲ್ಲಿ ಹನ್ನೊಂದು ಇದ್ದದ್ದು ಹನ್ನೆರಡಾಯ್ತು ಅಲ್ಲಿ ಹನ್ನೆರಡು ಇದ್ದದ್ದು ಹನ್ನೊಂದಾಯ್ತು ಅದು ಒಟ್ಟಿಗೆ ಹನ್ನೊಂದು ಹನ್ನೆರಡು ಹನ್ನೊಂದು ಹನ್ನೆರಡು ಹನ್ನೊಂದು ಇದ್ದಲ್ಲಿ ಹನ್ನೊಂದು ಮಂದಿ ರುದ್ರರು ಅದಕ್ಕೆ ಅಲ್ಲಿ ಹೇಗೆ ಅಗ್ನಿಯನ್ನು ಕಂಡರು ಇಲ್ಲಿ ಒಬ್ಬ ರುದ್ರನೇ ಹನ್ನೊಂದನೇ ಪ್ರಧಾನ ರುದ್ರ ಅಲ್ಲ ಅದಕ್ಕೂ ರುದ್ರದೇವರ ಜೊತೆಗೆ ಯಜುರ್ವೇದದ ಉಪಾಸನೆ ವೇದ ಗಾಯತ್ರಿ ಹೊಸುಗಳು ಯಜುರ್ವೇದದ ಉಪಾಸನೆ ಮಾಡತಕ್ಕವರು ರುದ್ರರು ಅದರಿಂದ ಯಜುರ್ವೇದದೇವರು ರುದ್ರಾಧ್ಯಾಯ ಯಜುರ್ವೇದದ ಉಪಾಸಕರು ರುದ್ರರು ಏಕಾದಶ ರುದ್ರರು ಮಧ್ವಾಯಿದರು ರುದ್ರದೇವರು ಹನ್ನೆರಡನೇವರಾಗಿ ರುದ್ರ ಶಬ್ದವಾಚ್ಯರಾಗಿ ವಾಯುದೇವರು ಅವರಿಗೆ ರುದ್ರ ಅಂತ ಬರೀತಾರೆ ಬೇರೆ ಬೇರೆ ಶಬ್ದ ಇಂದ್ರ ಅಂತ ಬರೀತಾರೆ ಇಂದ್ರ ಅಂತ ಇಲ್ಲಿ ಬರುತ್ತೆ ಇಂದ್ರನ ಜೊತೆಗೆ ಇಂದ್ರ ರುದ್ರದೇವರ ಜೊತೆಗೆ ಇಂದ್ರ ಅಂದ್ರೆ ರುದ್ರದೇವರ ಜೊತೆ ಕೆಳಗಿನ ಒಮ್ಮ ಕಂಡ ಆಗಲು ಸಾಧ್ಯ ಅದಕ್ಕಿಂತ ಮೇಲೆ ಇಂದ್ರ ರುದ್ರದೇವರ ಜೊತೆಗೆ ಇಂದ್ರ ವಾಯುದೇವರು ಹನ್ನೆರಡು ಮಂದಿ ಅದು ಎಂಟು ಮಂದಿ ಋಗ್ವೇದದ ಉಪಾಸನೆ ಮಾಡಿದ್ರೆ ವಾಯುದೇವರು ಮತ್ತು ಹನ್ನೊಂದು ಮಂದಿ ರುದ್ರ ವೇದ ಏವ ಪುಷ್ಪಂ, ಅವರು ಯಜುರ್ವೇದ ವಾಯುದೇವರು ಅಂದ್ರೆ ವಾಯುದೇವರು ವೇದ ವೇದ ಬರೋದ್ರಿಂದ ಹಾಗಾದ್ರೆ ಅದು ಮುಂದೆ ಬರುತ್ತೆ ವಿಷಯ. ಯಜುರ್ವೇದದಲ್ಲಿ ವಿಶೇಷ ಉಪಾಸನೆ ಮಾಡಿ ಅದರಿಂದೇ ಮಧ್ವಾಚಾರ್ಯರು ವಿಚಿತ್ರ ನೋಡಿ ಮಧ್ವಾಚಾರ್ಯರು ಎಲ್ಲ ತಿಳಿಸಿದ್ದು ಯಜುರ್ವೇದ ತೈತ್ರೇಷ ಯಜುರ್ವೇದಿಗಳಾಗಿ ಅವರು ಯಜುರ್ವೇದಿಗಳಾಗಿರ್ತಾರೆ ಎಲ್ಲ ತಿಳಿಸಿ ಅವರು ಭಾಷೆ ಬರೆದಂತರು ಅವರು ಹುಟ್ಟಿದ ಯಜುರ್ವೇದದ ಮನೆ ಯಜುರ್ವೇದಿಗಳ ಮನೆ ತಂದೆ ಹುಟ್ಟಿದ್ರು ಆ ಮುಂದಿಲ್ಲ ಯಜುರ್ವೇದಿ ಅದು ಈಗ ಮರೆತು ಹೋಗಿದೆ ಅದು ಮಧ್ವಾಚಾರ್ಯ ಎಲ್ಲ ಋಗ್ವೇದ ಮನೆ ಇರ್ತಾರೆ ಅವ್ರು ಮೂಲತಃ ಯಜುರ್ವೇದಿ ಮಠಗಳಲ್ಲೆಲ್ಲ ಸ್ವಾಮಿಗಳಿಗೆ ಉಪಾಧರ್ಮ ಸ್ವಾಮಿಗಳಿಗೆ ಉಪಾಧರ್ಮ ಎಲ್ಲ ದಂಡಕ್ಕೂ ಉಪಾಧರ್ಮ ಮಾಡ್ತಾರೆ ಅದು ದಂಡ ಮಾಡುವುದು ದಂಡ್ರೆ ಅದ್ರು ಮಾಡ್ತಾರೆ ಅದು ದಂಡಕ್ಕೆ ಉಪಾಧರ್ಮ ಮಾಡ್ತಾರೆ ಅದು ಯಾಕೆ ಉಪಾಧರ್ಮ ಯಾಕಂದ್ರೆ ಹೆಚ್ಚು ಇದನ್ನು ಯಾರು ಮಾಡಿದ್ರೆ ಉಪಾಧರ್ಮ ಕೆಲಸವೇ ಇಲ್ಲ ದಂಡಕ್ಕೂ ಉಪಾಧರ್ಮ ಮಾಡಬೇಕಾಗಿಲ್ಲ ಮಾಡ್ತಾರೆ ನಾವು ಯಾಕೆ ಬೇಡ ಅಂತ ಅದು ದಂಡಕ್ಕೆ ಉಪಾಧರ್ಮ ಅದಕ್ಕೆ ಯಾಕಂದ್ರೆ ಹೆಚ್ಚು ಬೇಡ ಅದು ಕಟ್ಟಿರ್ತಾರೆ ಅದು ಕಟ್ಟಿದ್ದಕ್ಕೋಸ್ಕರ ಉಪಾಧರ್ಮ ಆಯ್ತು ಸರಿ ಆ ಉಪಾಧರ್ಮ ದಂಡಕ್ಕೆ ಕಟ್ಟದ ಕೆಲಸ ಇಲ್ಲ ಅದು ಉಪಾಧರ್ಮ ಮಾಡೋದು ಬರ್ತದೆ ಪ್ರತಿ ವರ್ಷ ಅದಕ್ಕೆ ಉಪ ಸಿಟಿ ಮರ ಬರ್ತದೆ ದಂಡಕ್ಕೆ ಎಂದೇ ಯಾಕ ಮಾಡ್ತೀವಿ ಇದು ಯಾವುದಕ್ಕೂ ಅರ್ಥ ಇಲ್ಲ ಕೆಲವು ಸಂಪ್ರದಾಯಗಳು ವೈದಿಕವಾಗಿ ಬಂದು ಬಿಟ್ಟಿದೆ ಅವರು ಸರಿ ಆ ಉಪಾಧರ್ಮ ಮಾಡೋದು ಯಾವುದು ಅಂತ ಎಲ್ಲಾ ಸ್ವಾಮಿಗಳಿಗೆ ಋಗ್ವೇದಿಯ ಉಪಾಧರ್ಮ ಯಜುರ್ವೇದಿ ಉಪಾಧರ್ಮ ಅದಕ್ಕೆ ಕಾರಣ ಏನಂದ್ರೆ ಮಧ್ವಾಚಾರ್ಯರು ಹೇಳ್ತಿದ್ದಾರೆ ನಾನು ಶಕ್ತಿಯವರಿಂದ ಕೇಳಿದ್ರೆ ಅದು ನಮಗೆ ಆಶ್ರಮ ಅಂದ್ರೆ ಮಧ್ವಾಚಾರ್ಯ ಮಧ್ವಾಚಾರ ಋಗ್ವೇದಿಗಳು ಯಜುರ್ವೇದಿ ಹಾಗಾದ್ರೆ ಇದು ಯಾಕೆ ಬಂತು ಅಂದ್ರೆ ಇಲ್ಲಿದ್ದಾರೆ ಗೊತ್ತಿಲ್ಲ ಉಡುಪಿಯಲ್ಲಿ ಒಬ್ಬರು ಉಪಾಧ್ಯಾಯರು ಅಂತ ಅಷ್ಟವಾದ ಪುರೋಹಿತರು ಅವರು ಋಗ್ವೇದಿಗಳು ಅಂತ ಅವರು ಋಗ್ವೇದ ಮಾಡ್ತಿದ್ರು ಇದು ಪುರೋಹಿತರ ವೇದ ಸಾವಿರ ಸ್ವಾಮಿಗಳಿಗೆ ಸ್ವಯಂ ಋಗ್ವೇದ ಅನ್ನುವಂಥದ್ದಕ್ಕೆ ಆಚಾರ್ಯರ ವೇದ ಅಂದ್ರೆ ಇದನ್ನು ಉಪಾಧರ್ಮ ಮಾಡ್ತು ಇದನ್ನೇ ಇದ್ರೆ ಉಪಾಧರ್ಮ ಮಾಡುವಂತ ಕಾರಣ ಇಲ್ಲ ಯಾಕೆಂದ್ರೆ ವೇದ ಉಪಾಕರಣ ಅಂದ್ರೆ ಉಪಾಧರ್ಮ ಮಾಡುವುದು ಯಾಕೆಂದ್ರೆ ಉತ್ಸಷ್ಟ ವೈ ವೇದ ಉಪಾಕೃತ ವೈ ವೇದ ವೇದವನ್ನ ಉತ್ಸರ್ಜನೆ ಮಾಡಿ ಉಪಾಧರ್ಮ ಮಾಡಬೇಕು ವೇದವನ್ನ ಮೊದಲು ಉತ್ಸರ್ಜನೆ ಮಾಡಬೇಕು ಬರೀ ಉಪಾಧರ್ಮ ಉತ್ಸರ್ಜನೆ ಉಪಾಧರ್ಮ ಮಾಡುತ್ತ ವೇದವನ್ನ ತ್ಯಾಗ ಮಾಡಬೇಕು ಆಮೇಲೆ ಸ್ವೀಕಾರ ಮಾಡಬೇಕು ನಾವು ಪರ್ಮನೆಂಟ್ ತ್ಯಾಗ ಮಾಡಿದ್ರು ಕೂಡ ಸ್ವೀಕಾರವಿಲ್ಲ ತ್ಯಾಗವೂ ಇಲ್ಲ ಪರ್ಮನೆಂಟ್ ತ್ಯಾಗ ಮಾಡಿದ್ರೆ ಮತ್ತೆ ಆ ಮಧ್ಯವರ್ಷ ಬಿಡ್ಲಿಕ್ಕೆ ಗಿಡಗಳ ನಾಡ್ಕೊಳ್ಳೋದು ನಾವು ಪರ್ಮನೆಂಟ್ ತ್ಯಾಗ ಮಾಡಿಬಿಟ್ಟಿದೆ ಆದ್ರಿಂದ ಪ್ರತಿ ವರ್ಷ ಉತ್ಸರ್ಜನ ವೇದವನ್ನ ಒಂದು ವರ್ಷ ಓದಿದ ವೇದವನ್ನ ಉತ್ಸರ್ಜನ ಮಾಡಬೇಕು ವೇದವನ್ನು ತ್ಯಾಗ ಮಾಡಬೇಕು ಆಮೇಲೆ ಪುನಃ ಸ್ವೀಕಾರ ಮಾಡಬೇಕು ತ್ಯಾಗ ಮಾಡುವುದು ಸ್ವೀಕಾರ ಮಾಡಬೇಕು ಏನು ಹಿಂದೆ ಒಂದು ವರ್ಷ ವೇದ ಓದಿದೆವಲ್ಲ ಆಗ ಅದರಿಂದ ಏನು ಅರ್ಥಾನುಸಂಧಾನ ಮಾಡಿದೆವು ಅದನ್ನು ಬಿಟ್ಟು ಹೊಸತಾಗಿ ಮತ್ತೆ ಹೊಸ ಮುಖದಿಂದ ವೇದವನ್ನು ಪ್ರತಿ ವರ್ಷ ಅದು ನಮೋ ನಮ ಹೊಸ ಅರ್ಥ ಈಗ ಹೊಸ ರೀತಿಯಿಂದ ವೇದ ಅಧ್ಯಯನ ಮಾಡ್ತೇವೆ ಒಂದೇ ಅರ್ಥ ಆಗುತ್ತೇನೆ ಏನು ಅಂತ ತಿಪ್ಪನಾಗಿ ಆಗಿರೋ ವೇದ ಬರೆಯೋದಿಲ್ಲ ಹಾಗಾದ್ರೆ ಪ್ರತಿ ಒಂದು ಬಾರಿ ಆ ವೇದದಿಂದ ಹೊಸ ಅರ್ಥ ಅನುಸಂಧಾನ ಹೋದ ವರ್ಷದ ವೇದವನ್ನು ಬಿಟ್ಟೆ ಈ ವರ್ಷ ಹೊಸ ವೇದ ಉಪಾಗರ್ಮ ಆಯ್ತು ಉಪಾಗರ್ಮ ಆದರೂ ವೇದ ಇಲ್ಲ ಬಿಟ್ಟರು ವೇದ ಇಲ್ಲ ನಮಗೆ ಹೀಗೆ ಪ್ರತಿ ಬಾರಿ ಹಳೆಯ ಚಿಂತನ ಕ್ರಮವನ್ನು ಬಿಟ್ಟು ಹೊಸದಾಗಿ ಚಿಂತನೆ ಮಾಡ್ತೇನೆ ಹೊಸ ಚಿಂತನೆ ಮಾಡಬಾರ್ದು ಅಂತ ದೇವತೆಗಳು ಮಾತಾಡಿದ್ರು ವೇದ ಬಗ್ಗೆ ಯೋಜನೆ ಮಾಡಬಾರ್ದು ತಲೆ ಕರೆಸಿ ಮಾಡಿದ್ರೆ ಅದು ದೇವತೆಗಳಿಗೆ ಮಾತಾಡಿಲ್ಲ ಏನೇನೋ ಮನಸ್ಸೆ ಅಂತ ಹೋಗಿದೆ ವೇದದ ಬಗ್ಗೆ ನಮ್ಮ ಅರವಾಚನ ಕಲ್ಪನೆಗಳು ವೇದ ಬಗ್ಗೆ ವೇದಾರ್ಥದ ಚಿಂತನೆ ಮಾಡದೆ ಅಪರಾಧ ಅಂತ ಹೇಳುವರಿದ್ದಾರೆ ತುಂಬಾ ಜನ ಪಂಡಿತರು ಹೇಳ್ತಾರೆ ನಾನು ಹಿರಿಯರಿಗೆ ಹೇಳಿದ್ದೆ ವೇದದ ಬಗ್ಗೆ ಅರ್ಥ ಚಿಂತನೆ ಮಾಡದೆ ತಪ್ಪು ಹೇಳಿದ್ದೆ ಅದು ದೇವತೆಗಳಿಗೆ ಅಧಿಕಾರ ನಮ್ಮ ಅಧಿಕಾರ ಇಲ್ಲ ಅದು ದೇವತೆಗಳ ಉಪಾಧರ ನಾವೇ ಯಾವ ಕಲ್ಪನೆಯೂ ಇಲ್ಲ ವೇದದ ಬಗ್ಗೆ ಬರೇ ಅಪಕಲ್ಪನೆಗಳು ತಪ್ಪು ಕಲ್ಪನೆಗಳು ಇದೆ ಯಾಕೆಂದ್ರೆ ವೇದಾರ್ಥ ಚಿಂತನವೇ ಇಲ್ಲ ಬರೇ ಸಂಪ್ರದಾಯದ ಏನೇನೋ ಗೊತ್ತ ಕಲ್ಪನೆಗಳು ರುದ್ರದೇವರು ಮತ್ತು ವಾಯುದೇವರು ವಿಶೇಷವಾಗಿ ಯಜುರ್ವೇದದ ಚಿಂತನೆ ಅದಕ್ಕೋಸ್ಕರ ಆಚಾರ್ಯರು ಯಜುರ್ವೇದ ಮನಕಂತಲೇ ಅದರಲ್ಲಿ ಏನಾಗಿದೆ ಅಂದ್ರೆ ಮತ್ತೆ ಒಬ್ಬೊಬ್ಬರು ಒಂದೊಂದು ವೇದ ಕಳಿತಾರೆ ಆಚಾರ್ಯರು ಈ ಒಬ್ಬರು ಪುಸ್ತಕ ಬರೆದಿದ್ದಾರೆ ಕನ್ನಡ ಅವರು ಕಾನೂನು ಶಾಖೆ ಸಮರ್ಪಿಟ್ಟರೆ ರಾಜಪುರೋಹಿತರು ಇಂಡಿಯ ಹೆಸರು ರಾಜಪುರೋಹಿತರು ಅವರು ಅಂತ ಹೆಸರು ಅದನ್ನು ಮಾಡ್ತಾರೆ ಹೆಸರು ಅವರು ಯಾವ ರಾಜರು ಪುರೋಹಿತರಾಗಿರಲಿಲ್ಲ ಯಾರೋ ಅವರ ಹಿರಿಯರು ರಾಜ ಪುರೋಹಿತರಾಗಿದ್ದರಿಂದ ಅವರು ವಂಶಪಾರಂಪರ್ಯವಾಗಿ ರಾಜಪುರೋಹಿತ ಅನ್ನೋ ಹೆಸರು ಕೊಟ್ಟರು ಆ ಒಂದು ಪುಸ್ತಕ ಬರೆದಾಡ ಕನ್ನಡದಲ್ಲಿ ಏನಂದ್ರೆ ಮಧ್ವಾಚಾರ್ಯರು ಶುಕ್ಲ ಯಜುರ್ವೇದಿಗಳು ಒಂದು ಪುಸ್ತಕ ಬರೆದ ರಾಜಪುರೋಹಿತರು ಯಾಕೆಂದ್ರೆ ಅವರು ಶುಕ್ಲ ಯಜುರ್ವೇದಿಗಳು ಪುರೋಹಿತರ ಶಾಖೆ ಸ್ವಾಮಿ ಮನೆತನ ಏನು ನಡಿಲ್ಲ ಏನು ಮತ್ತೆ ಹಾಕ್ತಲ್ಲ ಮನೆತನ ಕೈಯಲ್ಲಿದೆ ಯಾವುದಂದ್ರೆ ನಡೀಲ ಹಣವಿಲ್ಲವಾಗಿ ಅಂಶ ಹೆಚ್ಚಿಲ್ಲ ಇದೆ ಅವರು ಪ್ರಶ್ನೆ ಇನ್ನೊಬ್ಬರು ಏನು ನಡೀಲ ಅನ್ನೋದಕ್ಕೆ ಅದೇನು ಮಹಾರಾಷ್ಟ್ರದಲ್ಲಿ ಅಂತಹದ್ದು ಇದ್ರು ಕೂಡ ಏನೋ ಮಧ್ಯದಲ್ಲಿ ಮನೆ ಇರೋರು ಅಂತ ಒಂದು ವಂಶ ಇದೆ ಮಹಾರಾಷ್ಟ್ರದಲ್ಲಿ ಇರಬೇಕು ಅಂದ್ರೆ ತಲೆಯಂತೆ ಏನೇನು ಯೋಚನೆಲ್ಲ ಬರೆಯಬೇಕು ಮಹಾರಾಷ್ಟ್ರದಲ್ಲಿ ಇರಬೇಕು ಅಂತ ಒಂದು ಗುರುತಿ ನಮಗೆ ಇಲ್ಲೇ ಬಂದರೆ ಮಹಾಭಾರತ ಆಗ್ತದೆ ಅಂತರ್ಗತವಾದ ಗ್ರಂಥ ಇದೆ ಅದರ ಮುನ್ನುಡಿಯಲ್ಲಿ ಮಹಾರಾಷ್ಟ್ರ ಅದು ಎಂಥದ್ದಲ್ಲ ತಲೆ ಬಂದ್ರೆ ಬರೆಯೋದಷ್ಟೇ ಅದು ಸಂಶೋಧನೆ ಆಗ್ತದೆ ಯಾವ ಬಂಧ ಬರೆದ್ರು ಸಂಶೋಧನೆ ಆಗ್ತದೆ ಇನ್ಯಾರು ಹೇಳೋದನ್ನು ಸೇರಿ ಸಂಶೋಧನೆ ಆಗ್ತದೆ ಯಾರ್ಯಾರು ಏನೇನು ಆಮೇಲೆ ಪುರಾಣಿಕರು ಅಂತ ಒಬ್ಬರಿಂದ ಅವ್ರು ಬರೆದ್ರು ಮಧ್ವಾಚಾರ್ಯರು ಗೌರವ ಸಾರಸ್ವತ ಬ್ರಾಹ್ಮಣರು ಅವರು ಮತ್ತೊಂದು ಶಿವಲಿಂಗ ಬ್ರಾಹ್ಮಣರ ಇಲ್ಲ ಅವ್ರು ಕೊಟ್ಟರು ಅದನ್ನ ಇವರೆಲ್ಲ ಬ್ರಾಹ್ಮಣರು ನಮ್ಮಿಂದ ಅಪಹಾರ ಮಾಡಿ ತಾವು ಕಿತ್ಕೊಂಡು ಉಡುಪಿ ಕೃಷ್ಣ ನಮ್ಮ ಮಾಡಿಕೊಂಡು ನಮ್ಮ ನಿಜವಾಗ ಮುರುಟ ಕೊಟ್ಟರು ಅಂತ ಪುಸ್ತಕ ಬರುತ್ತೆ ವಿಷಯ ಏನಂದ್ರೆ ನಾವು ಯಾವ ಜಾತಿ ಮಧ್ವಾಚಾರ ಆ ಜಾತಿ ಆ ಜಾತಿ ಅಂತ ದೊಡ್ಡವರು ನಮ್ಮ ಜಾತಿ ನಮ್ಮ ಮಾಡಿದ್ರೆ ಉಡೇ ಅವರು ಅದೇ ಎಲ್ಲಿ ನನಗೆ ಆಗಲಿ ಅವ್ರು ಅದನ್ನ ಏನ್ ಮಾಡಿದ್ರು ಅಂದ್ರೆ ಮಧ್ವಾಚಾರ ಗುಣಮಟ್ಟ ಯಾವುದು ಕಾಶಿ ಮಠ ಕಾಶಿ ಮಠ ಅನ್ನೋದು ಕಾಶಿ ಮಠದ ಒಂದು ಸ್ವಾಮಿಗಳು ಎಲ್ಲ ಮಠವೂ ಐತೆ ಹಾಡು ಮಠ ವ್ಯಾಸನ ಮಠ ಉದ್ರ ಮಠ ಗುಂಡಿ ಮಠ ಎಲ್ಲ ಮಠ ಕಾಶಿ ಮಠ ಅಂತ ಬಂದರು ಯಾಕೆಂದ್ರೆ ಅದು ಕಾಶಿ ಮಠ ಅನ್ನೋದು ಪಾಂಡವರ ಕಾಲದಿಂದ ಆವಾಗ ಈ ಚಿತ್ತಪುರ ಸ್ಮಶಾನದಲ್ಲಿ ಚಿತ್ತಪುರ ಪಾಂಡವರ ಕಾಲದಲ್ಲಿ ದ್ರೌಪದಿ ಹಾಕಿದ ಅಂತವನ್ನು ಒಂದು ಶುದ್ಧವಾದ ದೇಹ ಅದು ಆವಾಗಲೂ ಸ್ವಾಮಿಗಳಾಗಿದ್ದರು ಚಿತ್ತಪುರ ಪಾಂಡವರ ಕಾಲದಲ್ಲಿ ಅದು ಕಾಶಿ ಮಠ ಅಂತ ಸ್ವಾಮಿಗಳಾಗಿದೆ ಅದೇ ಮಠದಲ್ಲಿ ಮಧ್ವಾಚಾರ್ಯ ಆಶ್ರಮ ಮಧ್ವಾಚಾರ್ಯ ಒನ್ ಆಫ್ ದಿ ಅಸೆಂಬ್ಲೆಂಟ್ಸ್ ಆಫ್ ಕಾಶಿ ಒನ್ ಆಫ್ ದಿ ಪಾಂಡಿಟ್ಸ್ ಆಫ್ ಕಾಶಿ ಕಾಶಿ ಮಠ ಮೂಲ ಮಠ ಅದರ ಸ್ವಾಮಿಗಳು ಮಧ್ವಾಚಾರ್ಯ ದೊಡ್ಡ ಎಷ್ಟು ಪುಸ್ತಕ ಬರೆದಿದ್ದಾರೆ ಅದನ್ನು ಓದಿ ಇದನ್ನು ನಂಬುವಂತಹ ಒಂದು ವರ್ಗ ನಿರ್ಮಾಣ ಆಗುತ್ತೆ ಹೀಗೆ ಯಾರ್ಯಾರು ತಲೆ ದೋಚಿದ್ದನ್ನೆಲ್ಲ ಬರೀ ಇದನ್ನು ನಂಬುವಂತಹ ಒಂದು ವರ್ಗ ನಿರ್ಮಾಣ ಆಗ್ತಾ ಹೋಗುತ್ತೆ ಅದನ್ನು ಪುಸ್ತಕ ಓದಿ ಅದೇ ಮೂಲ ಮಠ ಯಾವುದಕ್ಕೂ ತಲೆ ಇಲ್ಲ ಬಿಡುವ ಹೀಗೆ ಮಧ್ವಾಚಾರ್ಯ ಮೂಲತಃ ಮಧ್ಯೆ ಮಠರು ಅಂತಂದ್ರೆ ಮಹಾರಾಷ್ಟ್ರದ ಹೆಸರಲ್ಲ ಅದಕ್ಕೆ ತುಳುವಿನಲ್ಲಿ ಹೆಸರು ನಡಿಲ್ಲ ಅದು ತುಳು ಹೆಸರು ಮರಾಠ ಹೆಸರಲ್ಲ ಅದು ನಡು ನಡು ಅಂದ್ರೆ ಮಧ್ಯದಲ್ಲಿ ಎಲ್ಲ ಭಾಷೆ ಇಲ್ಲೊಂದ್ರೆ ಮನೆ ತೆರಿಗೆ ಹಾಗೆ ನಡೆಯಿಲ್ಲ ಅಂದ್ರೆ ಮಧ್ಯದಲ್ಲಿ ಮನೆ ಇರುವವನು ಅದಕ್ಕೆ ತಪ್ಪಾಗಿ ಅಂತಾರೆ ನಡ್ಯಂತಿಲ್ಲ ಅದಲ್ಲ ತಪ್ಪದು ನಡ್ಯಂತಿಲ್ಲ ಅಂತ ಅದು ತುಳು ಭಾಷೆ ಗೊತ್ತಿಲ್ಲದೆ ಅವ್ರು ಮಾಡಿದ ಹೆಸರು ಅದರ ಹೆಸರು ನಡ್ಯಂತಿಲ್ಲ ಅಲ್ಲ ನಡಿಲ್ಲ ಅಂತ ಹೆಸರು ನಡ್ಯ ಅಂತ ಅಂತ ಹೇಳು ನಡುತ್ತ ಅಂತ ಹೇಳ್ತಾರೆ ನಡ್ಯ ಅಂತ ಇಲ್ಲ ಧ್ಯಾನಗಳು ತುಳುವಿದರೆ ನಡುತ್ತಿಲ್ಲ ಅಂತ ಮಾಡಿದ್ದಾರೆ ಹಾಗಿಲ್ಲ ಅದು ಪ್ರಾಚೀನ ಗ್ರಂಥಗಳಲ್ಲಿ ನಾರಾಯಣ ಪಂಡಿತಾಚಾರ್ಯ ಬರೆದಿದ್ದಾರೆ ಮಧ್ವಾಚಾರ್ಯ ಮನೆ ತಂದೆ ಹೆಸರು ನಡಿಲ್ಲ ನಡುಮನೆಯ ಅದೇ ಮಧ್ಯೆಗೆ ನಡುಮನೆಯವರು ಸರಿ ಅಂತ ಆ ನಡುಮನೆಯವರು ಶಿವಳ್ಳಿಯವರು ತೈತರಿಯ ಯಜುಶಾಖೆ ಕೃಷ್ಣ ಯಜುರ್ವೇದ ಆಯ್ತು ಅಂತ ಯಜುರ್ವೇದದ ಉಪಾಸನೆ ಯಜುರ್ವೇದದಲ್ಲಿ ವಿಶೇಷ ಉಪಾಸನೆ ಮಾಡತಕ್ಕಂಥವರು ವಾಯುದೇವರನ್ನ ಮುಂದೆ ಇಟ್ಟುಕೊಂಡು ಬರ್ತಾ ಮತ್ತು ಪುತ್ರನ ಹತ್ತು ಅವಾಂತರ ಏಕಾಂಶ ಎಷ್ಟು ಮಂದಿ ಈ ಹನ್ನೆರಡು ಮಂದಿ ಎಂಟು ಮಂದಿ ಇದ್ದದ್ದು ಹನ್ನೆರಡು ಮಂದಿ ಅದು ಯಜುರ್ವೇದಕ್ಕೆ ಯಜುರ್ವೇದ ಉಪಾಸನೆ ಮಾಡುವ ಹನ್ನೆರಡು ಅಂತ ಅವರು ಸಂಕರ್ಷಣ ಯಜುರ್ವೇದ ಪ್ರತಿಪಾದ್ಯವಾದ ವೇದ ಪ್ರತಿಪಾದ್ಯವಾದ ರೂಪ ವಾಸುದೇವ ರೂಪ ಯಜುರ್ವೇದ ಪ್ರತಿಪಾದ್ಯವಾದ ರೂಪ ಸಂಕರ್ಷಣ ಹೀಗೆ ಅವರು ಸಂಕರ್ಷಣವನ್ನು ಉಪಾಸನೆ ಮಾಡ್ತಾರೆ ಅದೇ ಅದು ಯಾವುದಂದ್ರೆ ಅದು ಅಭಯಸ್ಯ ದಕ್ಷಿಣಾಹಾರ ಶ್ಮಯ ತಾಯೇ ವಾಸ್ಯ ದಕ್ಷಿಣ ಮಧುರ ಭಗವತ್ ಸೂರ್ಯಮಂಡಲದಲ್ಲಿರತಕ್ಕಂಥ ಕೆಂಪು ದಿಕ್ಕಿನ ಕೆಂಪು ಕೆಂಪು ದಿಕ್ಕಿಗೆ ಸಂಬಂಧಪಟ್ಟ ಕೆಂಪು ಆ ಕಿರಣಗಳೇ ಅದರ ದಕ್ಷಿಣ ದಿಕ್ಕಿನ ಆ ಜೇನುಗೂಡಿನ ಆಕಾಶ ಅನ್ನೋ ಜೇನುಗೂಡಿನ ದಕ್ಷಿಣದ ಜೇನು ಇವನ ಅದರಲ್ಲಿ ತಿಳಿದಿರತಕ್ಕಂಥ ಜೇನು ಅಂದ್ರೆ ಸಂಕರ್ಷಣ ನಾಮಕವಾಗುವಂಥದ್ದು ಅದನ್ನು ಉಪಾಸನೆ ಮಾಡ್ತಾರೆ ಆ ಜೇನು ಸಂಗ್ರಹಿಸಿದಂತಹ ಗುಂಡಿಗಳು ಯಾರು ಯಜು ಶೇವ ಮಧುಕೃತಃ ಯಜು ಶಬ್ದವಾಕ್ಯ ಯಜ್ಞದಲ್ಲಿ ಮಧ್ಯಂದಿನ ಯಜ್ಞದಲ್ಲಿ ಪ್ರಧಾನವಾದ ಆಹುತಿ ಯಜನಕ್ಕೆ ಯೋಗ್ಯರಾಗಿರ್ತಕ್ಕ ಯಜಸ್ಸನ್ನ ಉಪಾಸನೆ ಮಾಡತಕ್ಕಂಥ ರುದ್ರವರು ಮಧುವಾಯಿತು ಹನ್ನೊಂದು ಮಂದಿ ರುದ್ರರು ಮಧುವಾಯಿತು ಯಜುಮುಷಿ ಅವರು ಯಾವ ಹೂವಿನಿಂದ ರಸ ತೆಗೆದ್ರು ಯಜುರ್ವೇದ ಏವ ಪುಷ್ಪ ಯಜುರ್ವೇದದ ಮಂತ್ರಗಳಿಂದ ರಸ ತೆಗೆದ್ರು ಅಮೃತಾಹ ಅಮಃ ಯಜುರ್ವೇದವು ಕೂಡ ಅದು ಅಮೃತವಾದ ನೀರು ಅಮೃತವಾದ ರಸ ಅಂದ್ರೆ ಹಾಗೆ ಸಮಾನ ಆದ್ದರಿಂದ ಏನ್ ಮಾಡಿದ್ರು ಅವರು ತಾನಿವ ಏತಾನಿ ಯಜುಮುಷಿ ಏತಂ ಯಜುರ್ವೇದಂ ಅಭೇದವನ್ ಆ ಯಶಸ್ಸಿನ ದೇವತೆಗಳಾಗಿರತಕ್ಕಂಥ ವಾಯುದೇವರು ಮತ್ತು ಏಕಾಶಿಪುತ್ರರು ಈ ಯಜುರ್ವೇದದ ಮಂತ್ರಗಳೆಂಬಂತಹ ಹೂವನ್ನ ಅಭೇದಪಟ್ಟು ಹೇಳಿದರು ಅದರ ಸಹಿಯರು ಕಡದ ರಸ ತೆಗೆದರು ತೆಗೆದಾಗ ಅದರಿಂದ ಒಂದು ಸಂಕರ್ಷಣ ನಾಮಕವಾದ ಚೆಂಡು ಬಂತು ಅದು ಸಮಾನ ಸಮಸ್ತ ಪುರುಷಾರ್ಥವನ್ನು ಸುರಿಸಿತು. ಆ ಜೇನು ಜೇನು ಹೊರಕೊಟ್ಟುವ ತಿಂದು ಎಷ್ಟು ಸವಿದರೂ ಮುಗಿಯದಂತೆ ಕಾರ್ಯಾಯಿತು. ತದ ಆದಿತ್ಯವಾಗಿದ್ದವ ಶ್ರೇಯಿತು ಅದು ಮತ್ತೆ ಸೂರ್ಯನ ಸುತ್ತ ಸೇರಿಕೊಂಡಿತು. ಪುನಃ ಆ ಜೇನು ಕೂಡ ದಕ್ಷಿಣ ನಾಡಿಯಲ್ಲಿ ಸೇರಿಕೊಂಡಿತು. ಅದು ಯಾವುದು ಸೂರ್ಯಮಂಡಲದಲ್ಲಿ ಯಾವ ಬಣ್ಣ ಅದು ಅಂದರೆ ತದ್ವ ಏತದ್ದಿದೆ ತದ ಆದಿತ್ಯಸ್ಯ ಶುಕ್ರಂ ರೂಪಂ ಸೂರ್ಯನಲ್ಲಿ ಇರತಕ್ಕಂತಹ ಈ ಬಣ್ಣವನ್ನ ನೀವು ಹೇಳೋದು ವಿಜ್ಞಾನಿಗಳು ಏಳು ಬಣ್ಣಗಳನ್ನು ಪ್ರಿಯಾನಿಗಳು ಬೈಟಿಲ್ಲ. ಸೂರ್ಯನ ಕಿರಣಗಳಲ್ಲಿ ಇರತಕ್ಕಂತಹ ಕೆಂಪು ರೂಪ ಅಸುದೇವ ಬಿಳಿ ಬಣ್ಣ ಇವೆರಡ ಸಂಕರ್ಷಣ ಸಂಹಾರ ರೂಪ ಅದು ಬಿಳಿ ಸತ್ವಜ್ಞಾನ. ಒಂದೊಂದು ಉಪಾಸನೆಯಲ್ಲಿ ಒಂದೊಂದು ಎಲ್ಲ ಬಣ್ಣಗಳನ್ನು ಎಲ್ಲ ರೂಪಗಳಲ್ಲೂ ಉಪಾಸ ಮಾಡಿ ಇಲ್ಲಿ ಅದು ಸಂಹಾರ ರೂಪವಾಗಿ ಅಲ್ಲ ಬೆಳ್ಳಗೆ ಇದೆ ಅದು ಸಂಕರ್ಷಣ ರೂಪ. ಬಿಳಿ ಬಣ್ಣ ಸೂರ್ಯನಲ್ಲಿ ಬೆಳ್ಳಗೆ ನಾನು ವೈಟ್ ಕಲರ್ ಏನಿದೆ ಆ ಬಿಳಿ ಬಣ್ಣ ಅದು ಸಂಕರ್ಷಣದ ಬಣ್ಣ ಅಲ್ಲಿ ತುಂಬಿ ಸಂಕರ್ಷಣದಲ್ಲಿ ಸೇರಿದಂತ ಬಿಳಿ ಬಣ್ಣ. ಹೀಗೆ ವೇದ ಮತ್ತು ಯಜುರ್ವೇದ ಬೆಳಕಿನ ಮಸುಗಳು ಮಧ್ಯಾಹ್ನದ ಮಂತ್ರ ಎಂಟು ಹನ್ನೆರಡು ಇಪ್ಪತ್ತು ಮಂದಿ ಆಯ್ತು. ಈಗ ಈ ಇಪ್ಪತ್ತು ಮಂದಿ ಈ ಎರಡು ವೇದವನ್ನು ಮಥನೆ ಮಾಡಿ ಎರಡ ರೂಪವನ್ನ ಕಂಡು ಆಚೆಯನ್ನು ಇನ್ನೆರಡು ದಿಕ್ಕುಂಟದಲ್ಲಿ ಪಶ್ಚಿಮದಲ್ಲಿ ಮತ್ತು ಉತ್ತರದಲ್ಲಿ ಮಧ್ಯದಲ್ಲಿ ಏರ್ಪೋರ್ಟ್ನ ಮಧ್ಯದಲ್ಲಿ ಸೆಂಟರ್ನಲ್ಲಿ ಹೀಗೆ ಮೂರು ಕಡೆ ಮೂರು ರೂಪಗಳನ್ನು ತೆಗೆಯಬೇಕು. ಅದಕ್ಕೆ ಸಾಮವೇದದಿಂದ ಮಧ್ಯದ ಅಥರ್ವ ವೇದದಿಂದ ಅನಿರುದ್ಧ ಮತ್ತು ಸಮಸ್ತ ವೇದದಿಂದ ಮಧ್ಯದಲ್ಲಿ ನಾಲ್ಕು ಈ ಮೂರು ರೂಪಗಳ ಒಂದು ಉಪಾಸನೆಯನ್ನ ನಾವು ನೋಡೋದಿದೆ. ಅದನ್ನ ನಾಳೆ ದಿವಸ ಸೇರಿದಾಗ ನೋಡೋಣ. ನಾಳೆ ಪಾರಣಾಗಿ ಒಂಬತ್ತುವರೆಗೆ ಯಥಾ ಮಾಡಬಹುದು. ಒಂಬತ್ತುವರೆಗೆ ಪಾರಣಾಗಿ ಒಂಬತ್ತುವರೆಗೆ ತೊಂದರೆ ಆಗಿದೆ. ನಾಳೆ ನಾಳೆ ಮತ್ತೀಗ ಹೊತ್ತಿಗೆ ಅದು ಭೋಜನ ಆಗಲಿ ಯಾವಾಗಲೂ ಭೋಜನ ಪೂರ್ವ ಇವತ್ತು ಭೋಜನ ಪೂರ್ವವಲ್ಲ ಭೋಜನ ಬರುವಲ್ಲ ನಾಳೆ ಭೋಜನ ಬರ ನಾಳೆ ಒಂಬತ್ತುವರೆ ಗಂಟೆಗೆ ಈ ಮುಂದಿನ ಮೂರು ಜೇನು ಸಾಮವೇದದ ಜೇನು ಅಥರ್ವ ವೇದದ ಜೇನು ಜೇನು ಅಥವಾ ತೇನು ಜೇನು ತೇನೋ ಅದೇನು ಅದನ್ನ ಮತ್ತೆ ಇತಿಹಾಸ ಪುರಾಣ ಸಮಸ್ತ ವೇದಗಳ ಜೇನು ಅದನ್ನ ನಾಳೆ ದಿವಸ ನೋಡೋಣ. ಸಹನ ಭವತು ಸಹನು ಮುನಂತು ಸಹ ವೀರ್ಯಂಕರವಾಮಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾಮಹೈ. ಓಂ ಶಾಂತಿ ಶಾಂತಿ ಶಾಂತಿಃ.